ಆಕಾಶವಾಣಿ ಹೊಸಪೇಟೆ. ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹಲಗಿ ನಿಂಗಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣಂತೆ. ಹಾಗಾದರೆ ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆರಿಸೋಣ ಕೃಷಿ ಅನುಭವ ಕುರಿತು ನಿಂಗಮ್ಮ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕೃಷಿ ಕೂಲಿ ಕಾರ್ಮಿಕ ಮಹಿಳೆ ಹಲಗಿ ನಿಂಗಮ್ಮ ಅವರು. ಇವರು ನಮ್ಮ ಮರಿಯಮ್ಮನಹಳ್ಳಿಯ 1ನೇ ವಾರ್ಡಿನ ನಿವಾಸಿಗಳು. ಇಲ್ಲಿ ನಮ್ಮ ಮರಿಯಮ್ಮನಹಳ್ಳಿ ಸುತ್ತಮುತ್ತ ಕಾರ್ಖಾನೆಗಳು ಹೆಚ್ಚಾಗಿದ್ದರಿಂದ ಈ ಭಾಗದಲ್ಲಿ ಒಂದಿಷ್ಟು ಕೃಷಿ ಚಟುವಟಿಕೆಗಳು ಕಡಿಮೆಯಾಗಿವೆ. ಹಾಗಾಗಿ ಈಗೆಲ್ಲ ಈ ಭಾಗದ ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರೆಲ್ಲರೂ ಸಹಿತ ಹಗರಿಬೊಮ್ಮನಹಳ್ಳಿ ತಾಲೂಕಿನಾದ್ಯಂತ ಇರತಕ್ಕಂತಹ ತೋಟಗಳಲ್ಲಿ ಹೊಲಗಳಲ್ಲಿ ಕೃಷಿ ಕೂಲಿಗಳನ್ನು ಅರಸಿಕೊಂಡು ಆ ಕಡೆ ನಿತ್ಯವೂ ಹೋಗ್ತಾರೆ. ಅದರಿಂದನೇ ಒಂದಿಷ್ಟು ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅವರ ಅನುಭವಗಳನ್ನು ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರಮ್ಮ ನಿಂಗಮ್ಮ. ನಮಸ್ಕಾರ. ನಿಮ್ಮ ಹೆಸರೇನಮ್ಮ? ಹಲಗಿ ನಿಂಗಮ್ಮ. ಹಲಗಿ ನಿಂಗಮ್ಮ, ಹೆಂಗ್ ಬಂತಿದ್ದ ಹಲಗಿ ಅಂದ್ರೆ ಏನು? ನಮ್ಮವ್ರು ಹಲಗಿ ಬಡಿತಿದ್ರಂತ. ಅವಾಗ ಹಲಗಿ ಬಡಿತಿದ್ರಂತ. ಮೊದ್ಲರು ಹಲಗ್ಯಾರ ಅಂತ ಇಟ್ಬಿಟ್ಟಾರ. ಹಲಗಿ ಬಡಿತಾ ಇದ್ರು. ಓಹೋ, ಹಂಗಾಗಿ ಹಲಗಿ ನಿಂಗಮ್ಮ ಅಂತ ಇಟ್ರು. ಹಲಗಿ ನಿಂಗಮ್ಮ ನಮ್ಮ ಮನೆಯವರಲ್ಲ, ಹಲಗ್ಯಾರ ಅಲ್ಲಿದ್ದಾರ. ಗಂಡನ ಮನೆಯವರು ಹಲಗಿ ಬಡಿಯೋದ್ರಲ್ಲಿ ಫೇಮಸ್ ಅವರೆಲ್ಲ. ಹಲಗಿ ಬಡಿಯೋದ್ರಲ್ಲಿ ಫೇಮಸ್ ಅವಾಗ, ಅವಾಗಿನ ಕಾಲ. ನಿಮ್ಮ ತವರು ಮನೆ ಊರು ಯಾವ್ದು? ತಾರಾನಗರ. ಏನ್ ಮಾಡ್ತೀರಿ ನೀವು? ನಾವು ಅದೇ ಕಳೆವು ಪಳೆವು ತೆಗೆದು ಮಾಡ್ಕೊಂತ ಅಷ್ಟೇ. ಏನು ನಿಮ್ದು ಸ್ವಂತ ಭೂಮಿ ಇದೆಯಾ? ಸ್ವಂತ ಭೂಮಿ ಹೋಗ್ಬಿಡ್ತಾರ. ಆಗ್ಲ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿಗೆ ಹೋಗ್ಬಿಡ್ತಾರೆ. ಎಷ್ಟು ಎಕರೆ ಇತ್ತು? 5 ಎಕರೆ ಇತ್ತು. ನಮ್ಮ ಗಂಡನ ಮನೆ 5 ಮಂದಿ ಇದ್ರು, ಅಣ್ಣ ತಮ್ಮರು. ಮನುಷ್ಯಾಗ 1 ಎಕರೆ ಬಂದಿತ್ತು. ಅದನ್ನ 5 ಎಕರೆ ಒಮ್ಮೆ ಕೊಟ್ಟರು. ಮನುಷ್ಯಾಗ 2.5 ಲಕ್ಷ ಹಂಚ್ಕೊಂಡ್ಬಿಟ್ರು. ಅದು ಹೋದ್ಮೇಲೆ ಹ್ಮ್ ನಿಮ್ಮ ಜೀವನಕ್ಕೆ, ನಿಮ್ಮ ಹೊಟ್ಟೆ ಪಾಡಿಗೆ, ನಿಮ್ಮ ಕುಟುಂಬ ನಿರ್ವಹಣೆಗೆ ಏನ್ ಮಾಡ್ತಿದ್ರಿ? ಎಲ್ಲರೂ ಬಂಗ ದುಡಿಯಕ್ ಹೋಗದ. ನಾವು ಏನೇನ್ ಕೆಲಸ ಮಾಡ್ತಾರೆ? ನನ್ನ ಮಕ್ಕಳು ಒಬ್ಬ ತಂದೆ ಇದ್ರಾಗ ಇದನ್ನ ಲಾರಿ ಹೊಡಿತಾನ. ನಮ್ಮವರು ಅಲ್ಲಿ ಸಿಕ್ಕಲ್ಲಿ ಹೋಗ್ತಾರೆ. ಒಟ್ಟು ನಿಮ್ಮ ಕುಟುಂಬ ಕೂಲಿ ಅರಿಸ್ಕೊಂಡೇ ಜೀವನ ಮಾಡ್ತೇವೆ. ಬರೀ ಕೂಲಿ, ನಾವು ಎಲ್ಲರ ಕೂಲಿ ನಾವು. ಇವಾಗ ಯಾರು ಏನು ಕೆಲಸನೇ ಇಲ್ಲ. ನಿಮ್ದು ಸ್ವಂತ ಭೂಮಿ ಇತ್ತಲ್ವಾ? ನಿಮ್ ಗಂಡನ ಮನೆ ಇದೆ. ಅವಾಗ ಏನೇನ್ ಬೆಳಿತಾ ಇದ್ರಿ? ಜೋಳ, ಸಜ್ಜ, ಕಡ್ಲೆ, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ನಾವು. ಅವಾಗ ಚೆನ್ನಾಗಿತ್ತು ಜೀವನ ಎಲ್ಲ. ಜೀವನ ಅವಾಗ ಚೆನ್ನಾಗಿತ್ತು. ನಾವು ನಾನು ಎಲ್ಲೆಲ್ಲಿ ಬದುಕಿ ಹೋಗ್ತಿದ್ದಿಲ್ಲ, ಬರೀ ಹೊಲ ಮನೆ ಬದುಕ ಮಾಡ್ಕೊಂತಿದ್ವಿ. ನಿಮ್ಮ ಹೊಲದ ಕೆಲಸನೇ ಸಾಕಷ್ಟು ಮಾಡ್ತಾ ಇದ್ವಿ. ಸಾಕಷ್ಟು ಮಾಡ್ತಿದ್ವಿ. ಮಾಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಬಟ್ಟೆ ಚೆನ್ನಾಗಿ ಆಗ್ತಿತ್ತು. ಬಟ್ಟೆ ಚೆನ್ನಾಗಿ ಆಗ್ತಿತ್ತು. ಹಿಂದೆ ಗಡಿಗಿಂತ ಬ್ಯಾಸಿಗೆದಿಂದ ಹೋಗ್ತಿದ್ ನೋಡ್ರಿ. ಸುಗ್ಗ್ಯಾಗಂತ ಎಲ್ಲಿಗೆ ಕಾಲಿಡ್ತಿದ್ದಿಲ್ಲ. ಸುಗ್ಗ್ಯಾಗ ನಿಮ್ಮ ಹೊಲದ ಕೆಲಸ ಮಾಡಿದ್ರೆ ಸಾಕಾಗಿತ್ತ. ಯಾವಾಗ ಹೊಲ ಹೋದ ಮೇಲೆ ಕಾರ್ಖಾನೆಗೆ ಅದು ಹೋದ್ಮೇಲೆ ಆ ನಂತರದಲ್ಲಿ ನೀವೆಲ್ಲ ಕೃಷಿ ಕೂಲಿಯನ್ನೇ ಮಾಡ್ಕೊಂಡು? ಇವಾಗ ಕೂಲಿನ ಮಾಡ್ಕೊಂಡು ಜೀವನ ಮಾಡ್ತೀವಿ. ಎಲ್ಲ ಕೂಲಿ ಮಾಡಕ್ಕೆ ಉಪ್ಪಕ್ನಳ್ಳಿ, ಮರಬಾಳು, ಆಡು, ಅಂಸ ಅಂದ್ರೆ ಎಲ್ಲವಕ್ಕೂ ಹೋಗ್ತಾರೆ. ಅಲ್ಲೆಲ್ಲ ಹೋಗ್ತಾರೆ. ಅಲ್ಲೆಲ್ಲ ಹೋಗ್ಬೇಕು ಕೆಲಸ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಮರಮ್ನಳ್ಳಿಯಲ್ಲಿ ಏನೇನು ಇಲ್ಲ ಇವಾಗ ನಮ್ಗೆ. ಹೌದಾ? ಆಟದಾರ ಕರ್ಕೊಂಡು ಹೋಗ್ತಾರ, ಕರ್ಕೊಂಡ್ ಬಂದ್ಬಿಡ್ತಾರೆ. ಎಷ್ಟು ಕೊಡ್ತಾರಮ್ಮ ಕೂಲಿ ನಿಮ್ಗೆ? 150. 150 ರೂಪಾಯಿ ಒಂದು ದಿನಕ್ಕೆ? ಒಂದ್ ದಿನಕ್ಕೆ. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ? 6 ಗಂಟೆಗೆ ಹೋದಾರ, 2 ಗಂಟೆಗೆ ಅಲ್ಲಿ ಕೈ ಬಿಡ್ತಾರೆ. ಇಲ್ಲಿ 3 ಗಂಟೆ ಆಗ್ತೈತಿ ನಾವು ಬರತೈತಿ. ಈಗ ನಿಮ್ಗೆ ತಿಂಗಳ ಪೂರ್ತಿ ಕೆಲಸ ಇರ್ತದ ಅಲ್ಲೆಲ್ಲ? ದಿನ ಇರ್ತೈತಿ ಕೆಲಸ. ದಿನ ಇರ್ತದೆ. ದಿನ ನಾವು ನಮ್ಗೆ ರೋಸಿಗೆ ಬಂದಾಗ ಬಿಡೋದು, ರೋಸಿಗೆ ಅಲ್ದಾಗ ಹೋಗೋದು. ದಿನ ಇರ್ತೈತೆ. ದಿನ ಇರ್ತದೆ. ವರ್ಷ ಪೂರ್ತಿ ನಿಮ್ಮ ಜೀವನಕ್ಕೆ ಏನ್ ತೊಂದರೆ ಇಲ್ಲ ಈಗ ಕೆಲಸಗಳು? ಕೆಲಸಗಳೇನ್ ತಂದ್ರೆ ಇಲ್ಲ. ನಮ್ಗೆ ಏಕ್ತಿದ್ರು ಹೋಗೋದು, ಏಕ್ತಿಲ್ದ್ರೆ ಇದ್ದು ಬಿಡ. ಈಗ ನಿಮ್ಮ ಓಣಿಯಿಂದ ಎಷ್ಟು ಜನ ಹೋಗ್ತಾರೆ ಹಿಂಗೆಲ್ಲ? ನಮ್ ಜನ 10-12 ಮಂದಿ ಹೋಗ್ ನಮ್ಮ ಓಣಿಯಾಗ. ಅಲ್ಲಿ 10 ಒಂದು ಮಸ್ತ್ ಮಂದಿ ಬರ್ತಾರೆ. 2-3 ಆಟ ಹೋಗ್ ಕೇರಿ ಅಂಬ ಕೇರಿ. ಅಂದ್ರೆ ಈಗ ಈ ಭಾಗದಲ್ಲಿ ಹೊಲಗಳೆಲ್ಲ ಫ್ಯಾಕ್ಟ್ರಿಗೆ ಹೋಯ್ತು, ಮತ್ತೆ ಬೇರೆ ಕೃಷಿ ಚಟುವಟಿಕೆಗಳು ಇಲ್ಲ, ಇಲ್ಲ ಇಲ್ಲ, ಉತ್ತೋದು ಬಿತ್ತೋದು ಕಮ್ಮಿ ಆಗ್ಬಿಟ್ಟು, ಬಿತ್ತೋದು ಕಮ್ಮಿ ಆಗ್ಬಿಟ್ಟು, ಹಂಗಾಗಿ ಆ ಕಡೆ ಎಲ್ಲ ಹೋಗ್ತೀವಿ, ಆ ಕಡೆಗೆ ಹೋಗ್ಬಿಟ್ಟಿವಿ. ಅಲ್ಲಿ ಏನೇನು ಕೆಲಸ ಮಾಡ್ತಿರೋ ನೀವು? ದಾಳಿಂಬ್ರೆ ಗಿಡದಾಗ ಮಾಡ್ತೀವಿ. ಏನ್ ಮಾಡ್ತೀರಿ ದಾಳಿಂಬ್ರೆ ಗಿಡದಲ್ಲಿ? ಏನ್ ಕೆಲಸ ಮಾಡ್ತೀರಿ? ಕಳೆ ತೆಗಿತೀವಿ, ಮತ್ತೆ ಚಿಗುರು ಅರಿತೀವಿ, ಅದನ್ನ ಚಿಗುರು ಹೊಡೆದಿರ್ತೈತಲ್ಲ ಅದು, ಅದ್ರೊಳ ಹಣ್ಣು ಅರಿಯೋದು, ಕೆಟ್ಟ ಹಣ್ಣು ಅರಿಯೋದು, ಮತ್ತೆ ಒಂದೊಂದು ತಡ ಹಣ್ಣು ಬಂದಾಗ ಹಣ್ಣು ಅರಿಯೋದು, ಅದಷ್ಟು ಮಾಡ್ತೀವಿ ದಾಳಿಂಬ್ರೆ ಗಿಡದ. ಅದು ಮತ್ತೆ ಕತ್ತರಿಸ್ತಾರಲ್ಲ ಅವಾಗ ಕಸ ಬೆಳಿತೀವಿ ಸಾಲಾಗ, ಸಾಲಲ್ಲ ಹಂಗ ತೊಂಗಿ ಕಟ್ ಮಾಡ್ತಾರಲ್ವಾ, ಒಣಗಿದ್ದು ಯಾವಾಗ ಹಣ್ಣು ಅರಿಯೋದಾಗತ್ತಡ ಕಟ್ ಮಾಡಿಬಿಡ್ತಾರ ಅವರು, ಅದನ್ನ ಕತ್ತರಿಸಿರ್ತಾರಲ್ಲ ಅದು ಓಟು ಬೆಳೆದು ಎತ್ತಿ ಹಾಕ್ಬೇಕು. ಮತ್ತೇನೇನ್ ಮಾಡ್ತೀರಿ? ಮತ್ತೆ ಯಾರ್ದನ ಬೇರೆ ಯಾರೋನು ಮತ್ತೆ ಇದ್ದಾರೆ, ಕಡಲೆ ಕಳೆವು, ಕಬ್ಬಿನ ಕಳೆವು, ಮತ್ತೆ ಕೆಸರು ಗದ್ದೆ ಕಳೆವು ಅಂತ ಕೋಕು, ಮತ್ತೆ ಅವ್ರು ಎಲ್ಲಿ ಆಟದವ್ರು ಎಲ್ಲಿ ಬಿಡ್ತಾರ ಅಲ್ಲಿ ಅಲ್ಲಿ ಹೋಗ್ತೀವಿ. ಈಗ ಇಲ್ಲಿ ಇಂತಲ್ಲಿ ಕೆಲಸ ಐತಿ ಅಂತ ಹೇಳಿ ಕರ್ಕೊಂಡು ಹೋಗೋರು ಯಾರು? ಅವರೇ ನಮಗೆ ಕೆಲಸ ಕೊಡೋದು, ಮತ್ತೆ ಅವರೇ ಇಂತಲ್ಲಿಗೆ ಹೋಗುವ ಇಂಥದೈತೆ ಅಂತ ಅಲ್ಲಿ ಕರ್ಕೊಂಡೋಗಿ ಅದ್ರಕ್ಕೆ ಬಿಡ್ತಾರೆ, ಅವ್ರದ್ದು ಅವತ್ತಾತಂದ್ರೆ ಇನ್ನೊಂದು ಹೊಲ್ದಕ್ಕ. ಮತ್ತೆ ಈಗ ಕೂಲಿ ಕೊಡೋ ಜವಾಬ್ದಾರಿ ಹೊಲದ ಮಾಲೀಕಿಂದ ಆಟೋದಾರ್ದ? ಆಟೋದಾತಂದ ಓಟ ತೀಸ್ಕೊಂಬಂದು ನಮಗೆ ವಾರಕ್ಕೆ ಕೊಟ್ಬಿಡ್ತಾರೆ, ವಾರಕ್ಕೆ ಒಂದು. ಈಗ ನಿಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರಲ್ವಾ, ಆಟೋ ಚಾರ್ಜ್ ನೀವು ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ತಮ್ದು ಅವ್ರ ಹೊಲ್ದವ್ರು ಕೊಡ್ತಾರೆ, ಹೊಲ್ದವರು ಕೊಡ್ತಾರೆ ಆತಗ ಆಟ ಎಷ್ಟಂತ. ದೂರದ ಹೊಲ್ಗಳಿಗೆ 700, ಮತ್ತೆ ಶನಿಲಿದ್ದ ಹೊಲ್ಗಳಿಗೆ 500 ಮಾತಾಡ್ಕೊಂತಾರ ಅವ್ರ. ಕರ್ಕೊಂಡ್ಬರಕ್ಕ ಕೂಲಿ ನಿಮ್ದ್ರಲ್ಲಿ ಏನಾದ್ರೂ ಕಟ್ ಮಾಡ್ತಾರ ಅಷ್ಟೇ ಕೊಡ್ತಾರ? ಏನೇನು ಕಟ್ ಮಾಡಕ್ಕಲ್ಲ ಪಾಪ, ಅವ್ರು ಕಟ್ ಮಾಡಕ್ಕಡ್ರಿ, ನಮ್ಗೆ ಕಟ್ ಮಾಡೋದಲ್ಲ ಅವ್ರು. ಹೊಲ್ದವ್ರು ಎಷ್ಟು ಕೊಡ್ತಾರೆ ಅಷ್ಟು ಕೂಲಿ ಕೊಡ್ತಾರೆ? ಹೊಲ್ದವ್ರು ಅಷ್ಟು ಕೂಲಿ, ಅವ್ರು ಲೆಕ್ಕ ಮಾಡ್ಕೊಂಬಿಡ್ತೀವಿ ಲೀಸ್ ಹಾಳಾಗ್ಯಾವಲ್ಲ ಅಂತ. ಅಲ್ಲ ನಿಮಗೆ ಕೊಡೋ ಕೂಲಿಯಲ್ಲಿ ಏನಾದ್ರೂ ಕಟ್ ಮಾಡ್ತಾರ? ಇಲ್ಲ ಇಲ್ಲ ಇಲ್ಲ, ಕಟ್ಟಿಲ್ಲ ಕಟ್ ಮಾಡೋದಲ್ಲ, ನಮಗೆ ಕಟ್ ಮಾಡೋದಲ್ಲ ಅವರು. ನಮ್ಮ ಕೂಲಿ 150 ಕೂಲಿ ಬರ್ತಾರೆ, 150 ಕೂಲಿ ದಿನ ಸಂಜೆ ಕೊಡ್ತಾರ ವಾರಕ್ಕೊಂದ್ಸಲ ಕೊಡ್ತಾರ? ವಾರಕ್ಕೊಂದ್ಸಲ. ಯಾವ ವಾರ ಬಟವಾಡೆ ಮಾಡೋದು? ಸೋಮವಾರ. ಸೋಮವಾರ ಬಟವಾಡೆ ಮಾಡ್ತಾರೆ? ಸೋಮವಾರ. ಇಲ್ಲಿಗೆ ಬಂದ್ ಮಾಡ್ತಾರ? ಮತ್ತೆ ಆಟದಾಗ ಇರ್ತವಲ್ಲ ಅಲ್ಲೇ ಕೊಟ್ಟು ಬರ್ತಾರೆ. ಸೋಮವಾರ ಸಾಮಾನ್ಯವಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರ ರೈತರು? ಹೋಗು ಮತ್ತೆ ಒಂದೊಂದಿನ ಇಲ್ಲದ್ರ ಬಿಟ್ಟು ಬಿಟ್ರೆ ಮತ್ತೆ ತಾನ ಓದರ್ ಕೈಯಾಗ ಕೊಟ್ಬಿಡ್ರಿ, ಯಾರನ ಮತ್ತೆ ಇದ್ದಾರಿದ್ದಾರೆ ಹೋಗೋದು ನಮ್ಮಂತಾರ ಯಾರ ಹಂಗ್ ಕೊಟ್ಟಾರ ಇದ್ದಾರೆ ಕೈಯಾಗ ಕೊಟ್ಟು ಕಳ್ಸಿಬಿಡ್ತಾರೆ. ಸಾಮಾನ್ಯವಾಗಿ ರೈತರು ಸೋಮವಾರ ದಿನ ಕೆಲ್ಸಕ್ಕೆ ಹೋಗಲ್ಲ ಅಂತ ಎಲ್ಲ ಹೋಗ್ತೀವಿ ನಾವು. ಈಗ ಹೋಗ್ತೀರಿ? ಈಗ ಹೋಗ್ತೀವಿ. ನಿಮ್ಮ ಸ್ವಂತ ಹೊಲ ಇದ್ದಾಗ ಸ್ವಂತ ರಾಜ ಮಾಡ್ಕೊಂಡು ಮನೆ ಕುಟ್ಟೋದು ಬೀಸೋದು ಕಾರ್ ಪುಡಿಯಲ್ಲಿ ಅದೇ ಇದೆಲ್ಲ ಅಂತ ಮಾಡ್ಕೊಂತಿದ್ವಿ ನಾವು ಅವಾಗ. ಅವಾಗ ಈಗ ಕೂಲಿ ಕೆಲಸ ಆಗಿರೋದ್ರಿಂದ ಅನಿವಾರ್ಯವಾಗಿ ಹೋಗ್ಬೇಕು. ಈ ಕೂಲಿ ಕೆಲ್ಸಕ್ಕೆ ಮತ್ತೆ ಸುಮ್ನೆ ಹೋಗೋದು ಬರೋದು ಮತ್ತೆ ಹಂಗ ಓಡಾಡಿ ಸೇತಕ್ಕೆ ಹೋಗಾರೆ. ಈಗ ನಿಮಗೆ ವಾರಕ್ಕೆ ಎಷ್ಟು ಸಿಗುತ್ತೆ ನಿಮ್ ಕೈಗೆ? ಈಗ 150 ರೂಪಾಯಿ ದಿನ ಪಕ್ಕ ಆಗುತ್ತಾ? ಪಕ್ಕ 150 ರೂಪಾಯಿ. ಇನ್ನ ಸ್ವಚ್ಛ ಸರ್ ಇದಾರಲ್ಲ ಅವ್ರಿಗೆ ಜಾಸ್ತಿ ಬರ್ತೈತೆ. ವಾರ 1000 1100 ದುಡಿತೀರಿ? 8 ದಿನ ಹೋದ್ರೆ 1000 ರೂಪಾಯಿ ಆಕೈತಿ. 1000 ರೂಪಾಯಿ ಆಗುತ್ತೆ ತಿಂಗಳಿಗೆ? ಒಂದು 4-5 ಸಾವಿರ ಆಗತ್ತಾ? ಆಗ್ತೈತ್ರಿ. ಮತ್ತೆ ಓದೋರ್ದು ನಾವೇನು ಮತ್ತೆ ಒಂದಿನ ಹೋಗೋದು ಒಂದಿನ ಬಿಡೋದು ರೋಸಿಗೆ ಅಂತ, ಮತ್ತೆ ತೀರ ನಮಗೆ ರೋಸಿಗೆ ಬರ್ತೈತೆ ಅಲ್ಲಿ ಎಷ್ಟ ನಮ್ ಖರ್ಚಿನ ಪೂರ್ತಿ ಆಗ್ಲಂಬದು ಹೋಗೋದು. ಈಗ ದಾಳಿಂಬೆ ತೋಟದಲ್ಲಿ ಕೆಲಸ ಮಾಡ್ತೀರಿ, ಭತ್ತದಲ್ಲಿ ಸಸಿ ನಾಟಿ ಮಾಡೋದು ಹಿಡಿತೀರೇನಾ? ನಾವು ಹೋಗಕ್ಕಲ್ಲ, ಇನ್ನು ಹೋಗಾರ ಮಂದಿ ಹೋಗಾರ. ನೀವು ಕಳೆ ತೆಗೆಯೋದು ಅಷ್ಟೇ ಕೆಲಸ? ನಾವು ದಾಳಿಂಬ್ರೆ ಗಿಡದಾಗ ಕಳೆ ತೆಗೆಯೋದು, ಚಿಗುರು ಹಿಂಗ ಅರಿತೀವಿ, ಆ ಚಿಗುರು ಹೊಂಟಿರ್ತೈತೆ ಅಲ್ಲ ಅದು, ಆ ಚಿಗುರು ಹರಿಸ್ಬಿಡ್ತಾರ ಅವ್ರು, ಆ ಚಿಗುರು ಓಟ ಅರಿಬೇಕು ಹಂಗ. ಆ ಚಿಗುರು ಅರಿದ್ಮೇಲೆ ಮತ್ತೆ ಹೂವು ಕುಂದಿರ್ತೈತೆ, ಅದು ಸ್ವಲ್ಪ ಕುಂತಿದ್ರೆ ಅವರು ಒಂದು ಎಣ್ಣೆ ಹೊಡೆದು ಬಿಡ್ತಾರೆ, ಮತ್ತೆ ಅವಾಗ ಮತ್ತೆ ಆ ಹೂವು ಒಂದೊಂದು ಕುಂತಾವ ಅಂದ್ರೆ ಅರಿಸ್ಬಿಡ್ತಾರೆ, ಮತ್ತೆ ಹೂವು ಕೂಡ ಅರಿಸ್ತಾರೆ. ಬೇಸ್ ಕುಂತ ಮೇಲೆ ಬಿಡ್ತಾರೆ ಅವ್ರು. ಸೊ ಹಂಗಾಗಿ ಈಗ ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತಲು ದಾಳಿಂಬೆ ತೋಟಗಳು ಆಗಿರೋದ್ರಿಂದ ನಿಮ್ಗೆಲ್ಲ ಸ್ವಲ್ಪ ಜೀವನಕ್ಕೆ ಆಧಾರ ಆಗೈತಿ ಇವಾಗ ನಮ್ಗೆ. ಖರೆಗೆ ಅಂದ್ರೆ ನಾವು ಇಲ್ಲಿ ಇರ್ತಿದ್ದಿಲ್ರಿ, ಬದುಕು ನಮ್ಮೂರಾಗ ಯಾವ ಬದುಕೈತಿ ಇಲ್ಲಿ, ಓಸು ಹೋಗ್ಯ ಹೊಲ್ಗಳು ಓಸು, ಯಾವ ಬದುಕೈತಿ ಇಲ್ಲಿ. ಅವ್ರು ಇದ್ದಾರೆ ಇದ್ದಾರೆ, ಹೊಳೆ ಸಾಲ ಎಲ್ಲ ಇತ್ತಲ್ಲ, ಹೊಳೆ ಸಾಲ ಇದಾವ, ಮತ್ತೆ ಸಶಚ್ಚಕ್ ಹೋಗಾರ ಮಂದಿ, ಹೋಗಾರ ಹೋಗಾರ ಸಶಚ್ಚಕ್ ಹೋಗಾರ. ನಮ್ ಕೈಲಿ ಆಗೋದಿಲ್ಲ, ನಾವು ಹೋಗೋದಿಲ್ಲ ಸಶಚ್ಚಕ್. 70 ವರ್ಷ ಅಂತಿದ್ದಿ, ಈಗ ನೀನ್ ಕೂಲಿ ಮಾಡಕ್ ಹೋದ್ರೆ ಅವ್ರು ಏನ್ ಕೆಲ್ಸ ಮಾಡ್ತೀನಿ ಅಂತ ಹಂಗೇನಾರ ಅಂತಾರ? ಅಯ್ಯೋ, ಒಂದಿನ ಆಟದ ತಂದಿದ್ದ ಇನ್ನೊಬ್ರಿಗೆ ಹೇಳಿದ್ ಅಯ್ಯಮ್ಮನ್ ಬ್ಯಾಡ ಅಂದ್ಬಿಡ್ರಮ್ಮ ನೆಕೆತೇನೆ ಮುರಿಬೇಕ ಅಂದ್ರ ಆಕೆ ಅಂದ್ಬಿಟ್ಲು, ಯಪ್ಪ ನಮ್ಮನ್ ಏನ್ ಅಡ್ಡ ಐತಿ ಬಾರ ಅಜ್ಜಟ್ ನೀನ್ ಬದುಕ್ ಮಾಡ್ತೇನಲ್ಲ ಅಲ್ಲೊಬ್ಬಕ್ಕೆ. ನಿಂಗಮ್ಮ ಕೆಲಸ ಮಾಡಿದ್ರೆ ಗಟ್ಟಿ ಗಟ್ಟಿ ಅವ್ರ ಸುಮಂದಾಗ ನಾನೇ ಗಟ್ಟಿ. ನೀವೇ ಗಟ್ಟಿ? ನಾನೇ ಗಟ್ಟಿ. ಅವ್ರ ಸುಮಂದಾಗ ಮುಂದಾಗ ತಾಡಾದ್ರೆ ನನ್ನ ಕೊಂಡು ಬಿಡ್ತಾರ. ಅರೆದರ್ಗಿಂತ ನೀನೇ ಗಟ್ಟಿ? ಗಟ್ಟಿ. ಹ್ಮ್, ನಾನು ಸಸ್ತ್ರ ನಾ ಈಕೆ ಎದಕ್ ಬರ್ತಾಳೆ ನಮ್ಮಿಂದ ಅಂತಾರ. ನೀ ಸಸ್ತ್ರು ಅತ್ತೆ ಸಸಿ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ? ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಇಬ್ರು ಸಸ್ತ್ರು ಬರ್ತಾರ, ಮತ್ತೆ ನಾನೊಬ್ಬಕ್ಕೆ ಹೋಗ್ತೀನಿ. ಒಬ್ಬ ಸಸಿ ಮನೆಯಾಗ, ಒಬ್ಬ ಸಸಿ ಬ್ಯಾರೆ ಬ್ಯಾರೆ ಕಾಳಕ್ಕೆ ದೊಡ್ಡಕ್ಕೆ. ಹೋಗ್ತಾರ ಅವ್ರು ಏನ್ ತಲ್ಸಿ ಊರಾಗ ಸಿಕ್ಕಲ್ಲಿ, ಊರಾಗ ಅಡವಾಗ ಸಿಕ್ಕರ ಅಡವಾಗ ಎಲ್ಲಿಗ್ ಬೇಕ ಅಲ್ಲಿಗೆ ಹೋಗ್ತಾರ. ಬಹಳ ಕಷ್ಟ ಐತೆ ಜೀವನ. ಹ್ಮ್, ಜೀವನದಾಗ ಕಷ್ಟ ಐತೆ ಮತ್ತೆ. ಇವಾಗ ಹ್ಮ್ ಹೊಲ ಇತ್ತು ಅಂದ್ರೆ ಒಂದಿಷ್ಟ ಏನೋ ಆಸರೆ ಆಗಿತ್ತು, ಆಸರೆ ಆಗ್ತಿತ್ತು. ಹ್ಮ್, ಮೊಮ್ಮಕ್ಕಳ ಶಿಕ್ಷಣ ಶಾಲೆ ಅದು ಇದು ಎಲ್ಲ ಹೆಂಗೆ? ಶಾಲೆಗೆ ಇವಾಗ ಕಳಿಸ್ತಾವಲ್ರಿ. ಹ್ಮ್, ಇಬ್ರು ಇದಾರ ಒಬ್ಬತ್ತಗ, ಒಂದ್ ಹೆಣ್ಣು ಒಂದ್ ಗಂಡ. ಅತ್ತ ಇವಾಗ ಎಸ್ ಎಲ್ ಸಿ ಓದಿಸಿ, ಎಸ್ ಎಲ್ ಸಿ ಮೇಲೆ ಎರಡು ಓದಿಸಿ ಬಿಟ್ಟು ಬಿಟ್ಟಾನ ಒಬ್ಬತ್ತು ನಡುಲ. ಅತ್ತ ದೊಡ್ಡತ್ತನು ಆಲೆ ಮೂವರು ಹೆಣ್ಮಕ್ಳು ಹೋಗ್ಬಿಟ್ಟಾರ ಗಂಡನ ಮನೆಗೆ. ಒಬ್ಬತ್ತು ಈಗ ಬಾತ ಬತ್ತ ಲಾರಿ ಕೆಲ್ಸಕ್ಕೆ ಹೋಗನ್ ಗಂಡ ಮಗ. ಒಬ್ಬಕ್ಕೆ ಹೆಣ್ಮಗಳು ಇರೋದು ಇನ್ನು ಒಬ್ಬತ್ತಗ, ಆಕೆ ಈಗ ಓದ್ತ. ಹ್ಮ್, ಮತ್ತಿನ್ನು ಒಬ್ಬತ್ತಗ ಮೂವರು ಇದಾರ, ಒಬ್ಬತ್ತು ಗಂಡ ಮಗ, ಇಬ್ರು ಹೆಣ್ಮಕ್ಳು. ನೀವು ಕಳೆ ತೆಗಿತೀರ ಹೋಗ್ತಿರಲ್ವಾ, ಎಂತ ಹುಲ್ಲು ಹೆಚ್ಚು ಬೆಳಿತೈತಿ ಆ ಭಾಗದಲ್ಲೆಲ್ಲ? ಅದು ದಾಳಂಬ್ರಕ್ಕಂತ ಬರೀ ಜೇಕು, ಇದು ಅಂಟ್ರಿಕೆ ಹುಲ್ಲು, ಅಂಟ್ರಿಕೆ ಅವಾಗ ಜಾಸ್ತಿ ಇರ್ತಾವ. ನೀವು ಮೊದ್ಲು ನೋಡಿದ ಕಾಲಕ್ಕೂ, ಮೊದ್ಲು ನೋಡಿದ ಕಾಲಕ್ಕೂ ಕಳೆವನಲ್ಲಿ ಎಷ್ಟು ನಮೂನಿ ಇದೆ, ಎಷ್ಟು ನಮೂನಿ ಹುಲ್ಲು ಬೆಳಿತೈತಿ? ಅಯ್ಯೋ, ಅವು ಓಸೆ ಎಲ್ಲ ಹುಟ್ಟತಾವ. ಒಟ್ಟು ಸೊಪ್ಪು ಸೇದೆ ಎಲ್ಲದು ಹುಟ್ಟತೈತ್ರಿ, ಎಲ್ಲ ಕಳೆ ಎಲ್ಲದು ಹುಟ್ಟತೈತಿ, ಎಲ್ಲ ಹುಲ್ಲು ಹುಟ್ಟ. ನೀವು ಏನೇನು ಕರಿತಿದ್ರೆ ಅವಕ್ಕೆ? ಮತ್ತೆ ಕಾರ್ತಾನೆ ಅಂತಿದ್ವಿ, ಎತ್ನಕೊಂಡು ನುಲ್ಲು ಅಂತಿದ್ವಿ, ಜಿಗಳೆ ಅಂತಿದ್ವಿ. ಮತ್ತೆ ಇನ್ನೂ ಎರಡು ಯಾವ್ದಾರು ಬರುವಲ್ವ ಆಗ್ಲಾಗ್ತಲ್ಲ, ಅವಾಗ ಓಟು ಹೊಲ್ದಾಗ ನೆಪ್ಪಿಟ್ಕೊಂಡಿರ್ತಿದ್ವಿ ನಾವು, ಅಂತಿದ್ವಿ. ಈಗ ಅಷ್ಟು ನಮೂನಿ ಹುಲ್ಲು ಬೆಳಿತದೆಯಾ? ಬೆಳಿತೈತಿ, ಇದು ಕೂಡ ಹಂಗೈತ್ರಿ, ಬೆಳಿತಾವ. ಒಂದೊಂದು ಹೊಲ್ದಾಗ ಬೆಳೆದಿರ್ತೈತಿ. ಅದ್ರಾಗಂತ ಅಷ್ಟು ನಮೂನಿ ಬೆಳೆದಲ್ಲ. ಇವು ಕಳಕ್ ಪಳಕ್ ಹೋಗ್ವಲ್ಲ ಕಬ್ಬಿನಕ್ಕ, ಅದಕ್ಕೆ ಇರ್ತೈತಿ. ಹೆಚ್ಚು ಹುಲ್ಲು ಬೆಳೆಯೋದ್ರಿಂದ ಏನಾಗುತ್ತೆ ಬೆಳೆಗೆ? ಎಲ್ಲದು ಬೇಸರ್ತೈತಿ, ತೆಗ್ದು ಬಿಡ್ತಾರಲ್ಲ. ಮತ್ ಕೊಡ್ತೈತಿ ತಂದ್ರೆ, ಅದನ್ನ ಬಿಟ್ರ ಬಿಟ್ರ ತಂದ್ರೆ ಕೊಡ್ತೈತಿ. ಮತ್ತೆ ಯಾವಾಗ ಒಂದ್ ತಾಟ ಇಷ್ಟ ಆಗೈತೆ ಅಂದ್ರೆ ತೆಗಿಸ್ಬಿಡ್ತಾರೆ, ಒಂದೊಂದ್ ತಲೆ ಇಟ್ಟಿರ್ತೈತಿ. ಈಗೆಲ್ಲ ಕಳೆನಾಶಕ್ಕೆಲ್ಲ ಹಾಕ್ತಾರಲ್ಲ, ಕಳೆ ನಾಶನ ಹೊಡಿತಾರ, ಹೊಡ್ಯಾರ ಫಸ್ಟ್ ಹಿಂದಗಡೆ ಬಗ್ಗದಲ್ಲ. ಹ್ಮ್, ಫಸ್ಟ್ ಹೊಡೆದ್ ಬಿಡ್ತಾರ, ಅದಕ್ಕೆ ನಿಯಂತ್ರಣ ಆಗಲ್ಲ. ಹ್ಮ್, ಆಗೋದಲ್ಲ. ಹ್ಮ್, ಅದು ಬಾಡಿಕೆ ಅಂತೈತಿ ಇದ್ರಾಗ, ಇದ್ರಾಗ ಕೂಡ ಹೊಡಿತಾರ ದಾಳಿಂಬ್ರ ಕೂಡ ಬಾಡಿಕೆ. ಅದಕ್ಕೆ ಬಡ್ಡಿ ಹೊಡೆದ್ರ ಅದಕ್ಕೆ ಗಿಡ ಬಡಿತೈತಿ ಅಂತಂದು ಆ ಬಡ್ಡೆ ತೆಗ್ದೈತಿರ್ಬೇಕು. ಒಬ್ಬೆನ ನಾವು ಮಾತ್ರ ನೀವು ಕೈ ಮುಟ್ಟಿ ನಾವು ತೆಗಿಬೇಕು ಒಬ್ಬೆ, ಈ ಕಡೆಗೆ ಒಬ್ರು ಈ ಕಡೆಗೆ ಒಬ್ರು ನಾವು ತಕ್ಕೊಂಡು ಹೋಗ್ಬೇಕು. ಅದನ್ನ ಅದು ಕೊಡೋದಲ್ಲ ಎಣ್ಣೆನ, ಅವ್ರ ಗಿಡಕ್ಕೆ ಬಡಿತೈತಿ ಅಂತ. 70 ವರ್ಷ ಆದ್ರೂ ಗಟ್ಟಿಯಾಗಿ ಕೆಲಸ ಮಾಡ್ತೀರಿ. ಹ್ಮ್, ನಿಮ್ಮ ಊಟ ಉಪಚಾರ ಎಲ್ಲ ಹೆಂಗಿದೆ ಮನೇಲಿ? ಏನೇನು ತಿಂದ್ರಿ ನೀವು? ಏನ್ ತಿಂದ್ ಗಟ್ಟಿಯಾಗಿರಿ? ನಾವು ಅವಾಗ ತಿಂದಿರೋದು ಹೇಳಿದ್ರೆ ಪರಮಾತ್ಮ ಗೊತ್ತ್ರಿ. ಏನ್ ತಿಂದ್ರಿ? ಅಯ್ಯೋ, ಬರೇ ರೊಟ್ಟಿ, ಪುಂಡಿ ಸೊಪ್ಪು, ಕೋಲಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು ಅಂತದೆಲ್ಲ ತಿಂದು ಬಾಳೆ ಮಾಡಿದ್ವಿ. ಒಂದ್ ರೊಟ್ಟಿ ಮ್ಯಾಲೆ ಹೆಚ್ಚು ಕಟ್ಕೊಂಡು ಹೋಗ್ತಿದ್ದಿಲ್ಲ, ಅವು ಗಡಗಡ ಓಡಾಡು ಹಂಗ ಕಟ್ಕೊಂಡು ಹೋಗಿಲ್ಲ. ಊರ್ ತಡ ಎತ್ತಡ ತಿಂದ್ಕತ್ ಹೋಗ್ಬಿಡ್ತಿದ್ವಿ ಮಗನಕ್ಕ. ಹ್ಮ್, ದಾರ್ಯಾಗ ತಿಂದು ಹೋಗ್ತಿದ್ವಿ. ಇವಾಗ ಎಷ್ಟು ಕಟ್ಕೊಂಡ್ ಬರ್ತಾರ, ಓ ಅನ್ನ ರೊಟ್ಟಿ ಎಲ್ಲ ತರ್ತಾರೆ. ಇವಾಗ ಬೇಸ್ ಕುಂತ್ಕೊಂಡು ಉಂಡು ಉಳ್ದದ್ದು ಅಲ್ಲೇ ಸುರಿ ಬರ್ತಾರೆ. ಹ್ಮ್, ನಾವು ಅವಾಗ ಎಲ್ಲಿ ಒಂದ್ ರೊಟ್ಟಿ ಎರಡು ರೊಟ್ಟಿ ಕಟ್ಕೊಂಡು ಹೋಗೋದು, ಬೇಗ ಒಂದ್ ಹೊತ್ತಿ ಉಣ್ಬೇಕಂದ್ರೆ ಬುತ್ತಿಲ್ದಾರ ಗಂಗ್ ಹೋಗ್ಬಿಡ್ತದ್ರ ದೂರ ಪಾಪ. ಹ್ಮ್, ಬುತ್ತಿಲ್ದಾರ ಬುತ್ತಿಲ್ದನು ಬರುವಂತ ಜನ ಇದ್ರು. ಹ್ಮ್, ಉಂಡ್ರಿ ಬರ್ತದ್ರ ಅವಾಗ ಕಷ್ಟ. ಅವಾಗ ಹ್ಮ್ ಫಸ್ಟ್ ಬಂದಾಗ ನಮ್ಮ ಅತ್ತೆ ಮಾವಂತಾಗ ಬಾಳೆ ಮಾಡ್ಬೇಕಾದ್ರೆ ಬರೀ ರಾತ್ರಿ ಅಂದ್ರೆ ಊಟ ನಮ್ದು ನಿಮ್ದು ನಮ್ದು ನಮ್ಮ ಅತ್ತೆ ಅಂತದ್ರಿ ಪಾಪ. ನಮ್ಮ ಅತ್ತೆ ನಾನು ಇಬ್ರು ಕಳಕ್ ಹೋಗ್ಬೇಕು, ಈ ಉಸ್ ಮಂದಿಗೆ ಅಡಿಗೆ ಹಾಕ್ಬೇಕು. ಹ್ಮ್, ಕಳಕ್ ಹೋಗಿ ಬಂದು ಅವ್ನ ಜೋಳ ತರ್ತಿದ್ವಿ ಆಗಿನ ದಾಗ ಇಸ್ಕೊಂಬಂದು ಕೂಲಿ, ಅದನ್ನ ಬೀಸ್ಕೊಂಡ್ ಬರ್ತದ್ದು ಅಲ್ಲಿ ಜನಕ್ಕೆ ಹೋಗಿ ಅಷ್ಟು ಮಾಡಿಬಿಡು ಅಷ್ಟು ಉಂಡ್ಬಿಟ್ರೆ ಅತ್ತಂತ ಒಂದ್ 4 ರೊಟ್ಟಿ ಇಷ್ಟು ತೆಗಿತೀನಿ. ಮತ್ತೆ ನಾನು ಹ್ಮ್ ಅಂದ್ರೆ ಅವಾಗ ಅವತ್ತಿನ ಕೂಲಿನೇ ಅವತ್ತಿನ ಊಟ, ಅವತ್ತಿನ ಕೂಲಿ ಅವತ್ತಿನ ಊಟ. ಅವಾಗ ಎಷ್ಟತ್ತಿದ್ರ ಕೂಲಿ ಇಸ್ಕೊಂಬರ್ಬೇಕು, ಜೋಳಕ್ಕ ಅಂಗಡಿಗೆ ಹೋಗ್ಬೇಕು ನಾವು. ಹ್ಮ್, ಹಲಗಿ ನಿಂಗಮ್ಮ ಹಾಡೋದ್ರಾಗೂ ಫೇಮಸ್ ಅಂತೆ. ಹ್ಮ್, ನಿಮ್ಗೆ ಮರಿಯಮ್ನಳ್ಳಿಯಲ್ಲೆಲ್ಲ ಹಾಡನ್ನ ಈ ಜನಪದ ಹಾಡುಗಳೆಲ್ಲ ಹಾಡ್ತೀರಿ ಅಂತ ಸನ್ಮಾನ ಮಾಡಿದ್ದಾರೆ. ಹ್ಮ್, ಯಾವ್ದಾದ್ರು ಒಂದು ಹಾಡು ಸ್ವಲ್ಪ ನಮ್ಮ ಕೇಳುಗರಿಗೆ ಕೇಳಿಸಿ. ಹೆತ್ತ ಎತ್ತಲೆ ಗೋಣೆ ಅಡಬಾಲ ಗಡಿ ದುರ್ಗ ಸುರುಟ ಸುರುಟ ಪುರದ ಸುರುಟ ಪಲ್ಲಕ್ಕಿ ಚೇಜೆ ನೂರಂದು ಕಾಮಾರಿಕೆ ನಡೆಸುವ ಹೆಗ್ಗಡಿ ಬಸವನ ತೆಕ್ಕೆಗಳು ಬೇದೆ ಉತ್ಸಯ ನೋಡಿ ಮಂದಿಯ ಎದ್ದೆತ್ತು ಮರುಬಾಲ ತೆರಳಿತು ಒಡಿಯ ನಿನ್ನಾಣ್ಯಾಗ ಮುಡಿಬಾಗಿ ಶರಣಂದೆ ಇಂತ ಪಾಡದಾರೇ ಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ ಅರ್ಧ ಮಕ್ಕಳೆ ತೆಗೆಂದು ಪಂಚಾಂಗ ಕಟ್ಟಿಗೆಂದು ಸಾಲ ಮಂಟಮದಾಗ ಸಣ್ಣ ಬಣ್ಣಗಳೆಲ್ಲ ಒಂದು ವಾರಗಳೆಲ್ಲ ಮೈತುಂಬೆಟ್ಟಾಗಂದು ನಗಮಕದ ನೆಲ್ಲೇರು ನಾರಿ ಜನಕ್ಕೇರು ಹಂಪಮ್ಮಾಗ ಕರುಣ ಮಜ್ಜುಣು ಮಾಡೋ ನೆತ್ತೇರಿನ ಸುತ್ತ ಬೆಲ್ಲ ಸೂರಿ ಮಾಡೋನೆ ಮಾತಂಗ ನೀರಿ ರಥವ ಸಾಗಿಸಿ ಕೊಡೋನೆ ಇಂದಿಗೆ ನಮ್ಮದು ಕರ್ಮ ನಿರ್ಮಾಣಾಗಲೇ ಇಂತ ಪಾಡದಾರೇ ಗುಂಟ ಪಂಪದ್ರೆಯರಪ್ಪಾಗ ಪರಸೆಗೆ ಸವನುಂಟ ಸಾವಿರದ ನಿಧಿ ಒಳಗ ಹಂಪ ವಿರೂಪಾಕ್ಷೇಶ್ವರನ ಕೊಂಡಾಡಿದ್ರಿ. ನಿಮ್ಗೆ ಇವೆಲ್ಲ ಹಾಡುಗಳು ಹೆಂಗ್ ಕಲ್ತ್ರವ? ಎಷ್ಟೊಂದು ನೆನಪುಗಳು ಇಟ್ಕೊಂಡಿದ್ರಿ? ನಮ್ಮ ಅವನವ್ರು ಆಡ್ತಿದ್ರಿ, ನಮ್ಗೆ ಅವನ್ ಕಲ್ತ್ಕೊಂಡಿವ್ ನೋಡಿ. ನಾವು ನಿಮ್ಮ ಹಾಡನ್ನ ಕೇಳಿ ಎಲ್ಲೆಲ್ಲಿ ನಿಮ್ಗೆ ಏನಾದ್ರು ಬಹುಮಾನ ಪ್ರಶಸ್ತಿ ಈ ತರದ ಬಂದವ? ಮರಮ್ನಳಗ ಒಂದು ಅವತ್ ಸಣ್ಣ ಮನೆಯಾಗೈತಿ, ಒಂದು ಪ್ರಶಸ್ತಿ ಅಂತ ಕೊಟ್ರಿ ನಿಮ್ಗೆ. ನಿಮ್ ಜೊತೆಗೆ ಹಾಡೋರೆಲ್ಲ ಇನ್ನೂ ಗಟ್ಟಿಯಾಗಿದ್ದಾರೆ? ಗಟ್ಟಿಯಾಗಿದ್ದಾರೆ. ಅವ್ರು ಯಾವ್ಯಾವ ಹಾಡುಗಳನ್ನೆಲ್ಲ ಹಾಡ್ತೀರಮ್ಮ? ನಾವು ದೊಡ್ಡ ಕಥೆಗಳೆಲ್ಲ ಹಾಡ್ತೀರಾ? ದೊಡ್ಡ ದೊಡ್ಡ ದೇವ್ರ ಕಥೆಗಳು ಇದು ಧರ್ಮರ್ದ ಆಡ್ತು, ಮತ್ತೆ ಸುಲಿಯಲ್ಲಿಂದ ಆಡ್ತು, ಕೆಂಚಮ್ಮಂದ ಆಡ್ತು. ಅವ್ ನಾಲ್ಕು ಆಡ್ತಾರ, ನಾಲ್ಕು ಹಾಡು ಆಡ್ತಾರೆ. ನಿಮ್ಗೆ ಎಲ್ಲರೂ ಕರೆಸ್ತಾರ? ಮಳೆ ಗಿಳೆ ಬರ್ದಿದ್ರೆ ಹಾಡು, ಮಳೆ ಬರ್ಲದ್ರ ನಾವ್ ಈಗ್ನರ್ ಯಾರು ಕರೆಸ್ತಾರ? ಅವಾಗ ಎಲ್ಲ ನಾವ್ ಬರೀ ನಮ್ ಕೇರ್ ತುಂಬಾ ಮತ್ತೆ ಊರಾಗ ಕೂಡ ಆಡೀವಿ ನಾವು. ಮಳೆ ಬರ್ಲದ ಕೇಸ್ ಎಲ್ಲವಲ್ಲಿ ಆಡ್ತಿದ್ವಿ. ಅವ್ ಹಿಂಗ್ ಆಡಕ್ ಹೋಗ್ತಿರಲ್ಲ, ಏನ್ ಕೊಡ್ತಾರ ನಿಮ್ಗೆ? ಏನು ಕೊಡ್ತಿದ್ ಯಾರು ರೊಕ್ಕ ಕೊಟ್ಟಿರ್ಲ, ಏನು ಅವ್ರ ಕೈಯಾಗಿದ್ದು ಎಲ್ಲಾರು ಹಾಕ್ತಿದ್ರು, ಅದ್ ನೆಂಚ್ಕೊಂತಿದ್ವಿ ನಾವು. ಅವಾಗಿನ ಕಾಲಕ್ಕೆ ರೂಪಾಯಿ ಎಂಟಾಣಿ ಮಸ್ತ್ ಅಲ್ಲ ಅವಾಗಿನ ಕಾಲ, ಈಗ ಯಾರು ಆಡ್ಸೋದಲ್ರಿ? ಏನ್ ನಾಳಿದ್ರು ಶಿವರಾತ್ರಿ ದಿನದಿಂದ ನಮ್ಮ ಓಣ್ಯಾಗಂದ ಆಡ್ತೀವಿ ನಾವು. ಶಿವರಾತ್ರಿ ಶಿವರಾತ್ರಿಗೆ ಆಡ್ತೀವಿ. ಈ ವಾರ ಮಂಗಳವಾರ ಶುಕ್ರವಾರ ಹೆಣ್ ದೇವ್ರ ಗುಡಿ ಮುಂದೆ, ಹೆಣ್ ದೇವ್ರ ಗುಡಿ ಮುಂದೆ ಯಾವಾಗ ಒಂದ್ ಅವ್ರಾಗಿ ಅಲ್ಲಿ ದುರ್ಗಮ್ಮನ ತಕ್ಕ ಕರೆದ್ರೆ ಆಡ್ತು, ಮತ್ತೆ ಇಲ್ಲಿ ಕಾಳಮ್ಮನ ಕಾರ್ತಿಕ್ ಇರ್ತೈತೆ ಅಲ್ಲ ಅವತ್ತು ಆಡ್ತು, ಮತ್ತೆ ಚಿನ್ನಳ್ಳಮ್ಮ ಬರ್ತಾಳಲ್ಲ ಅಲ್ಲಿಗೆ ಹೋಗಿ ಆಡ್ತು. ಈ ವರ್ಷ ಬರೀ ಹೋಗ್ಲೇ ಇಲ್ಲ, ಬರೀ ನಮ್ಮ ಒಲೆ ಮನೆನ ಬಂದ್ಬಿಟ್ರು. ಆವಾಗ ಮುದ್ದೆ ಹೋಗೋದಿಲ್ಲ, ನಾವು ಹೋಗೋದಿಲ್ಲ, ನಾವು ಹೋಗೋದಿಲ್ಲ. ಚಿನ್ನಳ್ಳಮ್ಮ ಅಂದ್ರೆ ಯಾವ ದೇವರದು? ಇದು ಚಿನ್ನಳ್ಳಮ್ಮ ಕುದುರೆ ಹಿಡ್ಕೊಂಡ್ ಬರ್ತಾರಲ್ಲ ಅವ್ರೆ ಚಾಕೆ ಚಿನ್ನಮ್ಮ, ಚೇಜಮ್ಮ ಚಿನ್ನಳ್ಳಮ್ಮ ಅಂತ ನಾವು. ದುರ್ಗಮ್ಮ ದುರ್ಗಮ್ಮ ಕೆಸರು ಚಿನ್ನಳ್ಳಿ ದುರ್ಗಮ್ಮ ಅಂತ. ಚಿನ್ನಳ್ಳಿ ದುರ್ಗಮ್ಮನ ಮೇಲೆ ಒಂದ್ ಸಣ್ಣ ಹಾಡು ಹೇಳಿ. ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹರಿಯಳಕ ನನ್ನ ಅರದಿ ಹೋಗಿದ್ದಾಳೆ ಅರವತ್ತ ಡೊಳ್ಳೆ ನೋಡಸುತ್ತ, ಹೇಳವ ಮಜ್ಜನ ಕೋಗೋಹೆ ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಅರವತ್ತ ಏಡೊಳ್ಳ ನುಡಸುತ್ತ ದುರ್ಗಮ್ಮ ಹರದಿ ಒಂಟಾಳೆ ಅಜ್ಜಾಲದಿಗೆ, ಹೇಳವ ಮಜ್ಜನ ಕೋಗೋಹೆ ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡು. ನಿಂತ ಅಳ್ಳಕ ನನ್ನ ಕೆಂಚಿ ಹೋಗೈದಾಳೆ ಕಂಚೆ ನಡೊಳ್ಳೆ ನೋಡಸೋತ, ಹೇಳವ ಮಜ್ಜನ ಕೋಗೋಹೆ ಹೇಳವ ಮಜ್ಜನ ಕೋಗೋಹೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡು. ಕಂಚೆನ ಎಡೊಳ್ಳೆ ನುಡಸುತ್ತ ದುರ್ಗಮ್ಮ ಸಂಪಣ್ಣ ಅಂಟಾಳೆ ಅಜ್ಜಾಲದಿಗೆ, ಹೇಳುವ ಮಜ್ಜನ ಕೋಗೋಯ್ ಹೇಳುವ ಮಜ್ಜನ ಕೋಗೋಯ್ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹಡಿಯ ಗಲ್ಲ ಮೇಲ ಗಲ್ಲ ಗದ್ದೆ ಗಲ್ಲ ಗಚ್ಚನ ಗುಡಿಯನಂದ ಭವನಿ ಮಲ್ಲಿಗೂವ ಕ್ಯಾದಿ ಗಂಟು ಉಗ್ರಾಣದೊಳಗೆ ಒಕ್ಳೆ ಕೊಂಡ ಗುರುಗೆ ತಕ್ಕ ಗುಡಿಯನಿಲ್ಲೇ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾಟೆಂಗಿ ನೊಂಬಳಿ ದರ್ಸನೆ. ಉಗಾದಿ ಹೋಗಿ ಶ್ರವಣ ಬಂತು ಊರೂರಲ್ಲ ಗೊತ್ತಿಲ್ಲದ್ದು ನೇಮಕ ತಕ್ಕ ನೆನಗಡಲೆ ಬಾಳಿ ಹಣ್ಣು ಬೆಲ್ಲ ದತ್ತು ಹಂಗೈರೆ ಸಿಂಬರುವತ್ತೆಗೆ ಬಂದವು ಕಳೆಡುಮುಖರಂತೆ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾಟೆಂಗಿ ನೊಂಬೋಳಿ ದರ್ಸನೆ.

ढांचे हैं जो एरोडायनेमिक स्ट्रक्चर होते हैं वो काफी हद तक तेज हवाओं को सहन कर जाते हैं। अब देखिए जी, आपने तेज हवा कर लिया, साथ साथ ऐसा है कि हमें पानी भी देना होता है और दवाई भी देनी होती है। हाँ जी, कई बार ऐसा होता है कि अगर चल रही है उसको हटा के एक नई सरकार दी जाए, बट मेरे ख्याल में इस बार वो स्थिति नहीं रही है। जहाँ भी आप देखते हैं यही एफर्ट रहा है कि जो सरकार चल रही है और अच्छा काम किया है उन्हीं को लौटाया जाए, तो ये है ज़्यादातर। बट मिस्टर राम, इफ वी सी द ट्रेंड इन कर्नाटका for a long time since 1985 it has not been the trend that the incumbent government has returned to power, so Karnataka has stuck to that pattern of voting and not returning to the power the ruling party once again. No, it might be an exception, but by and large if we see even in the south the tradition has somewhat been to return a party which has done well in the previous term. But then that does not necessarily mean that they can get a second and a third term in the same way that they are running. But overall, agar hum dekhen, to sthiti aise hi hai. And I think there is today greater understanding among the people to return a party to power which has done reasonably well in a all-round capacity. राम साहब, ये क्या भारतीय जनता पार्टी में गुटबाजी हुई बहुत ज़्यादा, उसका भी असर आया कि वो हार गई? देखिए, ये कहना कोई आसान तो काम है नहीं, बट ये ज़रूर है कि थोड़ी बहुत गुटबाजी जो हुई है पार्टियों में उसका नेगेटिव इम्पैक्ट तो पड़ा ही है। अब किस हद तक ये नेगेटिव इम्पैक्ट पड़ा है इसका एक एनालिसिस तो करनी ही पड़ेगी, पर ज़्यादातर देखा गया है कि जो ट्रेंड चलता आ रहा है उसको मेंटेन करने की ज़रूरत सब लोगों ने देखा है। अब पूरा क्रेडिट इस बार जा रहा है खासतौर पर कांग्रेस के हलके से राहुल गांधी की भारत यात्रा को, और बहुत कम इवन कांग्रेस पार्टी की ओर से भी आधिकारिक रूप से मल्लिकार्जुन खड़गे जो कांग्रेस के अध्यक्ष हैं, अभी तो एक तरह से सुप्रीम बॉस वही हैं अगर देखा जाए तो आधिकारिक रूप से, उनको श्रेय नहीं दिया जा रहा है जबकि उनका वो गृह राज्य है और वहाँ वो डेरा डाले हुए थे। देखिए, ये अमूमन हर एक हम में से जो भी पॉलिटिक्स देखता है या करता है वो उसकी एक अपनी सोच और मिजाज हो जाती है, तो देखा जाए तो डिफरेंसेस ऑफ ओपिनियन पहले भी था और अब कुछ मैंने देखा है कुछ प्रोग्राम्स में और कुछ एरियाज में डिफरेंसेस ऑफ ओपिनियन बहुत ज़्यादा उभर के आ रही है। अब जितनी भी डिफरेंसेस ऑफ ओपिनियन हो आखिरकार आप देखेंगे एंड रिजल्ट में कोई ज़्यादा तब्दीली नहीं आई है। बट मिस्टर राम, इफ वी लुक एट द सम ऑफ द highlights of the campaign, while the Congress campaign was basically concentrated on local issues, D.K. Shivakumar and others were Siddaramaiah were hands-on in charge of the Congress campaign, whereas BJP was largely banking upon the charisma of Prime Minister Narendra Modi. So where do you think, in a direct question I'll ask you, where do you think Congress clicked and BJP failed to click? Well, I think the BJP has concentrated more on one individual in the belief that he has been able to deliver for them all this while and Mr. Modi will be able to do it once again. That charisma has not happened once again in the manner that they thought it would take place. Therefore, I think in any case, in our kind of political atmosphere, you're bound to suffer losses at some point of time or the other. And I guess one of the opportunities this time has been for the party to discuss various aspects and see where they can reduce the losses. And Prasad, if I ask you, this as Mr. Ram was also saying, that heavy dependence on one individual, and a little while ago, Prime Minister Modi congratulated Congress for this impressive victory and but he said that the BJP will continue to work with more vigor for the Karnataka people. And all the time Prime Minister was harping upon the double engine government for development, and to bring Karnataka as the number one state in the country. So this stress on development versus local issues, and also what must be going on in the minds of electorate, that if we continue to have a favorable government, the same government in the center and the same government in the state, it hasn't found favor looking at the results in Karnataka. Yeah, certainly. See, I've been maintained this many times before, and I do maintain it. People vote differently when they look for a national and the state. And state issues always get to dominate because people experience the work of a legislature far more closer. The interaction levels are more greater, and you have more interaction as compared to any other public representative. That being the case, having experienced 4 years or 3 years plus of a BJP government in the state, and surely the BJP government in the state must have had all their help from the center at that point of time, as any state government do. So people are aware of what the double engine government can do and has done. So to that extent, there was no confusion. Despite that, if they have voted out of the incumbent government, it clearly shows that people had made up their mind. And I think to carry one point forward of what you asked Mr. Ram, and also, there is our opinion that had the Prime Minister not held the kind of high octane public meetings and rallies, probably the percentage of vote would not have been able to retain. There is a, that's just a viewpoint. अच्छा शुरू में हम लोग चर्चा की शुरुआत में बात कर रहे थे तो राम साहब ने कहा कि लोगों की ये भावना होती है, ऐसी सोच होती है कि गवर्नमेंट को बदल दें. देखिए इसी समय जिस समय हम लोग कर्नाटक की चर्चा कर रहे हैं, इसी समय उत्तर प्रदेश के नगर निकाय चुनाव में वो डबल इंजन क्या ट्रिपल इंजन की सरकार बन गई है. तो ऐसा क्या होता है या क्या हुआ है कि एक तरफ उत्तर प्रदेश में जहाँ नगर पालिका तक, नगर निगम तक, नीचे और टाउन एरिया तक भारतीय जनता पार्टी जो लगातार दूसरी बार राज्य की सत्ता में है वो जीत रही है, और कर्नाटक में आखिर क्या अंतर है कर्नाटक और यूपी के इमोशंस में, कर्नाटक और यूपी की सोच में क्या अंतर है, कैसे दोनों देखते हैं के राज्य के बाशिंदे अलग हैं, तो उनकी सोच भी अलग है पहली बात, क्योंकि कोई एक राज्य का सोच पूरे देश में एक जैसे होगी राज्यों में मुश्किल है. क्योंकि दूसरी बात जो आपने पूछा बात यह है कि कर्नाटक का आप ट्रैक रिकॉर्ड देख लीजिएगा, पिछले शायद 30-35 साल से उन्होंने कोई भी वर्तमान सरकार को बाहर रास्ता दिखाया और नई सरकार को चुना है, और इस बारी बहुत दिनों बाद फिर एक स्पष्ट बहुमत मिली है. तो एक तो ये एक उन्होंने ठोस दिखा के आया कि भाई इस बारी एक ठोस कदम उठा के दिया. आप यूपी के निकाय की बात कर रहे हैं, म्यूनसिपल इलेक्शंस के मुद्दे बहुत ही अलग हैं. वो तो बिजली पानी सड़क से भी नीचे चली जाती है भाई, आपके रोग साफ सफाई आसपास छोटी छोटी म्यूनसिपैलिटी के साथ आपके सर्टिफिकेट तमाम सारी चीज़ें जुड़ती हैं. वहाँ का इंटरेक्शन शायद लेजिस्लेटर से भी ज़्यादा होता है आम नागरिक का वहाँ के. अच्छा दूसरा यह है कि यूपी में जो लोग मानते हैं, और चूंकि योगी आदित्यनाथ सरकार का जो कार्य करने की क्षमता है और जो कार्य करने की शैली है, उससे कहीं ना कहीं उस राज्य के हर टीयर ऑफ गवर्नेंस पर फर्क पड़ता है. इस चर्चा को आगे बढ़ाएंगे राम सर. अब एक बड़ा सवाल ये आता है जो प्रधानमंत्री लगातार कहते हैं कि रेवड़ी कल्चर की बात है. दिल्ली में हमने जिस तरह का नतीजा देखा, आज प्रधानमंत्री ने बधाई तो दी कांग्रेस को कि आप जीते हैं, अच्छी बात है. उसके साथ साथ उन्होंने ये भी कह दिया कि लोगों की आकांक्षाओं को पूरा करने के लिए मेरी शुभकामनाएं. यानी जो प्रधानमंत्री या केंद्र के आला नेता ये कहते रहे हैं कि ऐसे वायदे चुनाव में न किए जाए जिससे अर्थव्यवस्था को नुकसान पहुँचे, अब कांग्रेस के लिए एक बड़ी चुनौती है, क्योंकि उन्होंने 5 गारंटी दी थी, उन 5 गारंटी को पूरा करना है क्योंकि कुछ महीने बाद लोकसभा का चुनाव होना है. नहीं, मैं ये तो नहीं कहूँगा कि उनके लिए बड़ी मुश्किल खड़ी हो गई हैं. देखिए मेरे ख्याल में पॉलिटिशियन देखता है कि जिस समय में किसी भी राज्य में इलेक्शन हो रहा हो उस राज्य के मुद्दे क्या हैं और उसको कैसे हम उसकी सुलह देखें और कैसे उसको लोगों तक ले जाएं. अगर लोगों तक हम ले नहीं जा पाते तो मेरे ख्याल में ज़्यादातर मुश्किलें उसमें से शुरू होती हैं. तो ये है कि साहब बाय एंड लार्ज देखी जाए, फिर एक डिस्कनेक्ट बढ़ जाता है. आप एक पर्टिकुलर पॉलिसी और मुद्दों के साथ आगे बढ़ रहे हैं और सडनली आपको लगता है कि कुछ बदलाव इसमें आना चाहिए, तो वहाँ से भी आपको कुछ तकलीफें बढ़ जाती हैं। कांग्रेस में इस जीत का श्रेय किसको देना चाहिए, खड़गे साहब को, सिद्धारमैया साहब को, डीके शिव कुमार साहब को, या राहुल गांधी की भारत जोड़ो यात्रा को? नहीं, देखिए मेरे ख्याल में सब लोगों की अपनी एक कॉन्ट्रीब्यूशन उसमें ज़रूर है, बट मेरा खुद का मानना है कि कांग्रेस ने इस बार